ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯ ರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯ ರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯ ರೋಗಿಯನ್ನು ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯ ರೋಗ ಗುಣವಾಗುತ್ತದೆ. ಕ್ಷಯ ರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ಪ್ರಕಟಣೆ. ಕೃಷಿ ರಂಗದಲ್ಲಿ ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 30%, ಬೀದರ್ ರಾಯಚೂರು ಜಿಲ್ಲೆಗಳಲ್ಲಿ ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ 10%, ವಿಜಯಪುರ ಜಿಲ್ಲೆ ಒಳಗ 75%, ಕೊಪ್ಪಳ ಜಿಲ್ಲೆ ಒಳಗ 65%, ಯಾದಗಿರಿ ಜಿಲ್ಲೆ ಒಳಗ 15%, ಬಳ್ಳಾರಿ ಜಿಲ್ಲೆ ಒಳಗ 40%, ಬಾಗಲಕೋಟೆ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 70% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್, ರಾಯಚೂರು, ಯಾದಗಿರಿ ಮತ್ತು ಜೈರಾಬಾದ್ಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಬಾಗಲಕೋಟೆ, ವಿಜಯಪುರ ಮತ್ತ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಒಂದೆರಡು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ತೊಗರಿ ತಿರುಗಾಟ, ಹಸಿರು ಹುಳುವಿನ ಸಮೀಕ್ಷೆ ಆಧಾರಿತ ನಿರ್ವಹಣಾ ಕ್ರಮಗಳ ಕುರಿತು ತಜ್ಞರ ಮಾರ್ಗದರ್ಶನ. ತೊಗರಿ ತಿರುಗಾಟ. ತೊಗರಿ ಹಸಿರು ಹುಳುವಿನ ಸಮೀಕ್ಷೆಯಾಧಾರಿತ ನಿರ್ವಹಣಾ ಕ್ರಮಗಳ ಕುರಿತು ತಜ್ಞರ ಮಾರ್ಗದರ್ಶನ. ಇಂದಿನ ತೊಗರಿ ತಿರುಗಾಟ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಕಲಬುರಗಿ ಕೃಷಿ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾಗಿರುವ ಡಾ ರಾಜಪ್ಪ ಹಾವೇರಿ. ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾನು ಈ ಒಂದು ಕಲಬುರಗಿಯ ಜಿಲ್ಲೆಯಾದ್ಯಂತ ತೊಗರಿ ಮತ್ತು ಇತರ ಬೆಳೆಗಳಲ್ಲಿ ಬರುವ ಕೀಟಗಳ ಮತ್ತು ರೋಗಗಳ ಕ್ಷಿಪ್ರ ಸಂಚಾರ ಸಮೀಕ್ಷೆ ವರದಿಯನ್ನ ಮಂಡಿಸಲಿಕ್ಕೆ ಬಂದಿದ್ದೀನಿ. ಈ ವರದಿಯನ್ನ ನಾವು ಏನಪ್ಪಾ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ ವಿಜ್ಞಾನಿಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಮತ್ತು ರತ್ತೆವಾಡಗಿಯ ಈ ಎರಡು ಸಂಸ್ಥೆಯ ವಿಜ್ಞಾನಿಗಳು, ಇದರ ಜೊತೆಗೆ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರು ಕಲಬುರಗಿ, ಇವರ ಒಂದು ಆಫೀಸ್ದಿಂದ ಏನಪ್ಪಾ ಅಂದ್ರೆ ಕಚೇರಿಯಿಂದ ವಿವಿಧ ಅಧಿಕಾರಿಗಳ ಸೇರಿಕೊಂಡು ಬೇರೆ ಬೇರೆ ಮಾರ್ಗವಾಗಿ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಮಾರ್ಗವಾಗಿ ಚಲಿಸಿ ಅಲ್ಲಲ್ಲಿ ರೈತರ ಹೊಲದಲ್ಲಿ ಇರ್ತಕ್ಕಂಥ ಕೀಟ ರೋಗಗಳ ವಿವಿಧ ಬೆಳೆಗಳಲ್ಲಿ ಬಂದಂತ ಇವುಗಳನ್ನ ವೀಕ್ಷಣೆ ಮಾಡಿ ಏನಿದೆ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದನ್ನ ಅವಲೋಕನ ಮಾಡುವಂಥದ್ದು ಮತ್ತು ದಾಖಲೆಗಳನ್ನು ಮಾಡ್ಕೊಂಡ್ಬರುವಂಥದ್ದು, ಇದರ ಜೊತೆಗೆ ಅಲ್ಲಲ್ಲಿ ರೈತರು ಇದ್ದಂತರೇ ಅವರಿಗೆ ನೇರವಾಗಿ ಆಗಿಂದಾಗನೆ ಏನ್ ಮಾಡಬೇಕು ರೈತರು ಈ ಒಂದು ಕೀಟಗಳ ನಿರ್ವಹಣೆ ರೋಗದ ನಿರ್ವಹಣೆಗೆ ಏನೋ ಅವ್ರು ಕೈಗೊಳ್ಬೇಕು ಅಂತಕ್ಕಂಥ ಕ್ರಮಗಳನ್ನು ತಿಳಿಸ್ತಕ್ಕಂಥ ಒಂದು ಉದ್ದೇಶ ಮತ್ತು ಅದಾದ ನಂತರ ಈ ಒಂದು ಸಮೀಕ್ಷೆ ಮಾಡಿ ಆ ದಿನ ಸಾಯಂಕಾಲ ಅಥವಾ ಮರುದಿನ ಮುಂಜಾನೆ ಏನ್ ಮಾಡ್ಬೇಕಂತ ಒಂದು ವಿವರವಾದ ಒಂದು ವರದಿಯನ್ನು ತಯಾರು ಮಾಡಿ ಒಪ್ಪಿಸುವಂತಹ ಉದ್ದೇಶ ಈ ಒಂದು ಕ್ಷಿಪ್ರ ಸಂಚಾರ ಸಮೀಕ್ಷಾ ಅಥವಾ ತೊಗರಿ ತಿರುಗಾಟ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಅದರಂತೆ ಈ ವಾರ ಅಂದ್ರೆ ಇದು 5ನೇ ವಾರ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಈ ವಾರ ಕೆಲವು ತಾಲೂಕುಗಳಲ್ಲಿ ನಾವು ಈ ಒಂದು 5 ತಾಲೂಕುಗಳಲ್ಲಿ ಸಮೀಕ್ಷೆ ಮಾಡಲಾಗಿದೆ. ಈ ತಾಲೂಕುಗಳ ವಿವರ ಅಥವಾ ಆ ಹಳ್ಳಿಗಳ ವಿವರ ಏನಿದೆ, ಅಫಜಲ್ಪುರ ತಾಲೂಕಿನ ಅಡಗಿರಿ, ಗೊಬ್ಬೂರ್ ಬಿ, ಗೊಬ್ಬೂರ್ ಕೆ, ಇಂಗಳಗಿ, ಅಫಜಲ್ಪುರ್, ಉಡ್ಚಾಣ, ಕರ್ಜಗಿ, ಚೌಡಾಪುರ್ ಗ್ರಾಮದ ಸುತ್ತಮುತ್ತಲಿನ ತೊಗರಿ ಹೊಲಗಳಲ್ಲಿ ಸಮೀಕ್ಷೆ ಮಾಡಲಾಗಿ ಬೆಳೆ ಬಹುತೇಕ ಕಟಾವು ಹಂತದಲ್ಲಿ ಅದ. ಕಾಯಿ ಕೊರಕದ ಬಾಧೆ ಶೇಕಡ ಸುಮಾರು 5-10% ಮಾತ್ರ ಇದೆ. ಆದ್ರೆ ಕಾಯಿ ನೊಣದ ಬಾಧೆ ಈಗೇನ್ ತಡವಾಗಿ ಮಾಡ್ತಾ ಇದಾವೆ, ಈಗಿನ ತಡವಾಗಿ ಮಾಡ್ತಕ್ಕಂಥ ಬೆಳೆಗಳಲ್ಲಿ ಕಾಯಿ ನೊಣದ ಬಾಧೆ ಕಾಣಿಸ್ಕೊಂಡದ ಅಲ್ಲಿ 8-10 ಇದೆ. ಗೊಡ್ಡು ರೋಗವು ಕೂಡ 40-40% ಇದೆ. ಕಾಂಡ ಮಚ್ಚೆ ಮತ್ತು ಬೇರು ಕೊಳೆ ರೋಗ ಎಲ್ಲವೂ ಸೇರ್ಕೊಂಡು ಎಲ್ಲ ಏನ್ ಮಾಡಿದ ಅಂದ್ರೆ ಈ ನೆಟೆ ರೋಗಕ್ಕೆ ಕಾರಣ ಆಗಿದಾವೆ. ಆ ಒಂದು ಒಟ್ಟು ನೆಟೆ ರೋಗ ಸುಮಾರು ಅಲ್ಲಿ ಕೂಡ ಒಂದು 15-30% ನೆಟೆ ರೋಗ ಇದೆ. ಅಲ್ಲಲ್ಲಿ ರೈತರು ಸಿಂಪಡಣೆ ಮಾಡುತ್ತಿದ್ದಾರೆ. ಆ ಕಡಲೆ ಬೆಳೆ ಹೊಲಗಳಲ್ಲಿ ಮಳೆಯಿಂದ ನೀರ್ ನಿಂತು ಇಂಗಿದ ಪ್ರದೇಶಗಳಲ್ಲಿ ಕಡಲೆ ಬೆಳೆ ಕೆಂಪಾಗಿದೆ ಮತ್ತು ಬೇರು ಕೊಳೆ ರೋಗ ಕೂಡ ಕಂಡು ಬಂದಿದೆ. ಜೋಳದಲ್ಲಿ ಲದ್ದಿ ಉಳಿದ ಬಾಧೆ ಶೇಕಡ 20-30% ಇದೆ. ಅದೇ ರೀತಿ ಆಳಂದ ತಾಲೂಕಿನಲ್ಲೂ ಕೂಡ ಅಂತ ಒಂದು ವ್ಯತ್ಯಾಸ ಏನಿಲ್ಲ, ಇದೇ ತರದ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ಕೂಡ ಕಂಡಿದೆ. ಅಂದ್ರೆ ಈ ಆಳಂದ ತಾಲೂಕದ ಪಟ್ಟಣ ಕ್ರಾಸು, ನೀಲೂರು, ಕಡಗಂಚಿ, ಸುಂಟನೂರು, ಲಾರ್ ಚಿಂಚೋಳಿ, ಕೂಡಲ ಹಂಗರಗ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಮೀಕ್ಷೆ ಮಾಡಲಾಯಿತು. ಇಲ್ಲಿ ಕೂಡ ಪರಿಸ್ಥಿತಿ ಅದೇ ರೀತಿ ಆಗಿದೆ. ಆದ್ರೆ ಕೆಲವೊಂದು ಪ್ರದೇಶದಲ್ಲಿ ಏನಪ್ಪ ಅಂತಂದ್ರೆ ಅಲ್ಲಲ್ಲಿ ಜೋಳದಲ್ಲಿ ಲದ್ದಿ ಉಳಿದ ಬಾಧೆ ಇಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಂದ್ರೆ 20-30% ಇದೆ. ಮತ್ತು ಇಲ್ಲಿ ಕೆಲವೊಂದು ಕಡೆ ಕುಸುಬಿ ಕೂಡ ಬಿತ್ತಿದ್ದಾರೆ ರೈತರು. ಕುಸುಬಿ, ಈರುಳ್ಳಿ, ಸೂರ್ಯಕಾಂತಿ ಹಾಕಿದ್ರೆ ಸೂರ್ಯಕಾಂತಿ ಉತ್ತಮವಾದ ಬೆಳೆ ಇದೆ. ಆದ್ರೆ ಈರುಳ್ಳಿಯಲ್ಲಿ ಎಲೆ ಮಚ್ಚೆ ರೋಗ ಕಾಣಿಸ್ಕೊಂಡದ ಮತ್ತು ಎಲೆ ಮಜ್ಜಿಗೆ ರೋಗ ಅಂತೀವಿ ಅಥವಾ ಥ್ರಿಪ್ಸ್ ನುಸಿ ಬಾಧೆ ಕೂಡ ಈರುಳ್ಳಿಯಲ್ಲಿ ಕಂಡಿದೆ. ಇದಲ್ಲದೆ ಒಂದು ಏನಪ್ಪಾ ಅಂತಂದ್ರೆ ಒಂದು ಕೆಲವೊಂದು ಕಡೆ ಈ ಕುಸುಬಿಯಲ್ಲಿ ಎಲೆ ತಿನ್ನು ಉಳುವ ಬಾಧೆನು ಕೂಡ ಇದೆ. ಇನ್ನ ಚಿಂಚೋಳಿ ಕಾಳಗಿ ಭಾಗಕ್ಕೆ ಬಂದ್ರೆ ಈ ಒಂದು ಮಾರ್ಗಕ್ಕೆ ಬಂದ್ರೆ ವಚ್ಚ, ಕೋರ್ವಾರ, ಗೋಟೂರು, ಕಾಳಗಿ, ರಾಜಾಪುರು, ಕೋಡ್ಲಿ, ಸೂಗೂರು, ಸುಂಟಾಣ, ಕಡದೂರು, ಶಾಲಹಳ್ಳಿ, ಟೆಂಗ್ಳಿ, ಕಲಗುರ್ತಿ, ಮತ್ತಿಮೋಡು ಹಳ್ಳಿಗಳ ರೈತರ ಹೊಲದಲ್ಲಿ ಸಮೀಕ್ಷೆ ಮಾಡಲಾಯಿತು. ಇಲ್ಲಿ ಶಿಫಾರಸು ಮಾಡದ ಅಂದ್ರೆ ತಮ್ಮದೇ ಆದ ರೈತರು ಬೀಜ ಹಾಕುತ್ತಾರೆ ಗುಳ್ಳೆ ಆಳೋದು, ಲೋಕಲ್ ಬೇರೆ ಬೇರೆ ಒಂದು ತಳಿಗಳನ್ನ ಅವ್ರದೇ ಆದ ಬೀಜಗಳು ಹಾಕಿದಲ್ಲಿ ನೆಟೆ ರೋಗದ ಬಾಧೆ ಅತಿ ಹೆಚ್ಚಾಗಿ ಕಂಡದ. ಅಂದ್ರೆ ಇಲ್ಲಿ 20-50% ಕೆಲವೊಂದು ಹೊಲದಲ್ಲಿ 50% ಭಾಗನು ಕೂಡ ನೆಟೆ ರೋಗ ಬಂದು ಒಣಗಿ ಹೋಗ್ಯದ. ಇನ್ನ ಶಿಫಾರಸು ಮಾಡಿದ ತಳಿಗಳಲ್ಲಿ ಅದರಲ್ಲೂ GRG 811 ಉತ್ತಮ ಬೆಳೆ ಕಂಡು ಬಂದದ. ಬಹುತೇಕ ಕಡೆ ಕಾಯಿ ಕಟ್ಟುವಂತದಲ್ಲಿದೆ ಎಲ್ಲಾ ಕಡೆ. ಎಲ್ಲಾ ತಳಿಗಳಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ಕಾಯಿ ಕಟ್ಟುವಂತ ಮತ್ತು ಕೆಲವೊಂದು ಕಡೆ ಆಲ್ರೆಡಿ ಈಗ ಮಾಗುವಂತ ಮಾಗಿದಾವೆ, ಮುಗುವಂತ ಮತ್ತು ಇನ್ನೊಂದು ಸ್ವಲ್ಪ ಒಂದು 15 ದಿವಸದಲ್ಲಿ ಕಟಾವಿಗೆ ಬರುವಂತದಲ್ಲಿ ಇನ್ನು ಕೆಲವು ಪ್ರದೇಶಗಳಲ್ಲಿ. ಯಾಕಪ್ಪ ಅಂತಂದ್ರೆ ಈ ಭಾಗದಲ್ಲಿ ಕೆಲವು ಪ್ರದೇಶಗಳಲ್ಲಿ ಹೂವಾಡುವಂತದಲ್ಲಿ ಕೆಲವೊಂದು ಕಡೆ ಇದೆ. ಯಾಕಂದ್ರೆ ಅವರು ತಡವಾಗಿ 2-2 ಸರಿ ಮುರಿದು ಬಿತ್ತಿದಂತ ತೊಗರಿ ಬೆಳೆಗಳು ಕೂಡ ಇದಾವೆ. ಅಂದ್ರೆ ಮೊದಲು ಮಳೆ ಬಂದ ಕಾರಣದಿಂದ ಮತ್ತೊಮ್ಮೆ ಮಗದೊಮ್ಮೆ ಅವರು ಬಿತ್ತಿದ್ದಾರೆ. ಅಂತ ಒಂದು ಹೊಲಗಳಲ್ಲಿ ಇನ್ನು ಹೂವಾಡ್ತಾ ಇದೆ. ಅಂತ ಒಂದು ಬೆಳೆಯಲ್ಲಿ ಹೂಗಳ ಸಂಖ್ಯೆ ಸಾಕಷ್ಟು ಇದೆ. ಅಂತ ಒಂದು ಬೆಳೆಗಳಲ್ಲಿ ಹಸಿರು ಕೀಡೆ ಬಾಧೆ ಹೆಚ್ಚಾಗಿ ಕಂಡು ಬಂದದ. ಅಲ್ಲಲ್ಲಿ ಹೂ ಉದುರುವಿಕೆಯನ್ನು ಕಾಣಿಸ್ತಾ ಇದೆ. ಮತ್ತು ಸಾಮಾನ್ಯವಾಗಿ ಈ ಕಂಡಾಗುವಿಕೆ ಅಂತೀವಲ್ಲ, ತೊಗರಿಯಲ್ಲಿ ಕಂಡಾಗುವುದು ಅಂತೀವಲ್ಲ, ಅದು ಏನಪ್ಪ ಅಂದ್ರೆ ಕಾಯಿ ನೊಣದಿಂದ ಬರ್ತದ. ಅಂತ ಒಂದು ಬಾಧೆ ಈ ತಡವಾಗಿ ಹೂವಾದಂತ ಬೆಳೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ಕಾಯಿ ನೊಣದ ಬಾಧೆ ಬಂದೇ ಬರ್ತದೆ ಅಂತಕ್ಕಂಥದ್ದು ಇಂದಿನ ಒಂದು ಸಂಶೋಧನೆಯಿಂದ ಗೊತ್ತಾಗಿದೆ. ಅದಕ್ಕೆ ಕಾಯಿ ನೊಣದ ಬಾಧೆ ಬರದಂತೆ ರೈತರು ಎಚ್ಚರ ವಹಿಸಬೇಕು. ಜೋಳದಲ್ಲಿ ಬಂದ್ರೆ ಈ ಭಾಗದಲ್ಲಿ ಸುಳಿಯಲ್ಲಿ ಲದ್ದಿ ಉಳುವ ಬಾಧೆ ಶೇಕಡ 20-30% ಕಂಡು ಬಂದಿದೆ. ಕಡಲೆ ಬೆಳೆ, ಹಸಿರು ಕಿಡೆ ಅಲ್ಲಲ್ಲಿ ಇವೆ. ಮತ್ತು ರೈತರು ಆಗ್ಲೇ ಈ ಒಂದು ಸಿಂಪಡಣೆಯನ್ನು ಕೈಗೊಂಡಿದ್ದಾರೆ. ಎಲ್ಲಿ ಹೊಲಗಳಲ್ಲಿ ಮಳೆಯಲ್ಲಿ ನೀರು ನಿಂತು ಮತ್ತು ಹಿಂಗೆ ಹೋಗಿದೆ ಅಂತ ಒಂದು ಪ್ರದೇಶದಲ್ಲಿ ಆ ಕಡಲೆ ಬೆಳೆ ಕೆಂಪಾಗ್ಯದ. ಮತ್ತು ಬೇರು ಕೊಳೆ ರೋಗ ಅಂದ್ರೆ ಬೆಳ್ಳನೆ ಬೂಸ್ ಬಂದು ಬೇರಿದ ಮೇಲೆ ಅದು ಹಳದಿ ಬಣ್ಣಕ್ಕ ತಿರುಗಿ ಕೆಂಪಾಗಿ ನಂತರ ಒಣಗುವಂತ ಸಂದರ್ಭವನ್ನು ಕಂಡಿದ್ದೇವೆ. ಕುಸುಬಿ ಕೂಡ ಕಾಳಗಿಯ ಸುತ್ತಲೂ ಅಲ್ಲಲ್ಲಿ ಕುಸುಬಿಯಲ್ಲಿ ಒಂದು ಜನರು ಒಲವನ್ನು ತೋರಿಸ್ತಾ ಇದ್ದಾರೆ. ಆದ್ರೆ ಬರೀ ಬಿತ್ತಿ ಅವರು ಬಿಟ್ಟಿದ್ದಾರೆ, ಆ ಬಿತ್ತಿದ್ರೆ ಬಿಟ್ರೆ ಅಷ್ಟಕ್ಕೆ ಆಗೋದಿಲ್ಲ, ಅದರಲ್ಲಿ ಕಳೆ ನಿರ್ವಹಣೆ ಮಾಡಬೇಕು. ನಂತರ ಈ ಕುಸುಬಿಯಲ್ಲಿ ಎಲೆ ತಿನ್ನೋ ಕೀಡಿ ಕೂಡ ಇದೆ. ಅದ್ರ ಬಗ್ಗೆ ರೈತರು ಯಾರು ನಿಗಾವಹಿಸಲ ಎಲ್ಲಿ ಸಿಂಪಡಣೆ ಮಾಡಿದಂತೂ ಕಂಡಿಲ್ಲ. ಬಹಳಷ್ಟು ಕುಸುಬಿಯಲ್ಲಿ ಎಲೆ ತಿಂದು ಆ ಬೆಳವಣಿಗೆಯನ್ನು ಕುಂಠಿತ ಮಾಡ್ತದ. ಅದಕ್ಕೆ ರೈತರು ಒಂದು ಸಿಂಪಡಣೆ ಯಾವ್ದಾದ್ರು ಮಾಡಲೇವಂತ ಅವಶ್ಯಕತೆ ಇದೆ. ಇನ್ನ ಕಲಬುರಗಿ ಭಾಗದಲ್ಲಿ ಮಾಡಿ ಆಳ್ತಾಂಡ, ಸಣ್ಣೂರು, ಬೋಲೆವಾಡ್ ತಾಂಡ, ಕೆರೆ ಬೋಸ್ಕ, ಪಟ್ಟಣ, ಆವನೂರು, ನಂತರ ಆವನೂರು ತಾಂಡ, ನಂದಿಕೂರು, ಫರ್ತಾಬಾದ್, ನದಿಸಿನ್ನೂರು, ಫಿರೋಜಾಬಾದ್ ಗ್ರಾಮಗಳಲ್ಲಿ ಮಾಡಲಾಗಿದೆ, ಸಮೀಕ್ಷೆ ಮಾಡಲಾಗಿದೆ. ಇಲ್ಲಿ ಏನಪ್ಪ ಅಂದ್ರೆ ತೊಗರಿ ಬೆಳಿ ಬಹುತೇಕ ಕಾಯಿ ಕಟ್ಟುವ ಹಂತದಲ್ಲಿದೆ ಮತ್ತು ಕೆಲವೊಂದು ಕಡೆ ಮಾಗುವ ಹಂತದಲ್ಲಿದೆ. ಅಲ್ಲಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ನೆಟೆ ರೋಗದ ಬಾಧೆ ವಿವಿಧ ಕಾರಣಗಳಿಂದ, ಪೈಟೋಪ್ತರಾಮದಿಂದ ಆಗಿರ್ಬೋದು ಅಥವಾ ಬೇರುಕೊಳೆಯಿಂದ ಆಗಿರ್ಬೋದು, ಒಟ್ಟಾರೆ ನೆಟೆ ರೋಗದ ಬಾಧೆ 15-30% ಕಂಡಿದೆ. ಮತ್ತ ಇನ್ ಎಲೆ ಚುಕ್ಕಿ ರೋಗ ಕೂಡ ಅಲ್ಲಲ್ಲಿ ಕಂಡು ಬಂದಿದೆ. ಯಾಕಂತಂದ್ರೆ ಈ ಒಂದು ಮೋಡ ಕವಿದ ವಾತಾವರಣ ಇದಕ್ಕೆ ಕಾರಣ ಇದೆ. ಕಾಯಿ ನೋಡದ ಬಾಧೆ ಕೂಡ 8-10% ಹಸಿರು ಕೀಡೆ ಬಾಧೆ ಕಡಿಮೆ ಇದೆ. ತಡವಾಗಿ ಬಿತ್ತಿದ ಕಡಲೆ ಉತ್ತಮವಾಗಿದ್ದರೂ ಕೂಡ ಅಲ್ಲಿ ಏನಪ್ಪ ಅಂದ್ರೆ ಅತಿಯಾದ ಈಗೇನು ಮಳೆ ಬಂದು ಅಕಾಲಿಕ ಮಳೆಯಿಂದಾಗಿ ಅಂದ್ರೆ ಎರಾಟಿಕಿ ಒಂದು ಅಕಾಲಿಕ ಮಳೆಯಿಂದಾಗಿ ಕಡಲೆ ಕೂಡ ಅಲ್ಲಲ್ಲಿ ನೆಟೆ ಹೋಗುವಂತ ಸಂದರ್ಭ ಕಂಡಿದೆ. ಮತ್ತ ಒಟ್ಟಾರೆ ಈ ಮತ್ತು ಈಗ ಹೇಳ್ಬೇಕಪ್ಪ ಅಂದ್ರೆ ಈ ಜೋಳದಲ್ಲಿ ಕೂಡ ಇಲ್ಲಿ ಕೂಡ ಲದ್ದಿ ಉಳಿದ ಬಾಧೆ ಹೆಚ್ಚಾಗಿ ಕಂಡು ಬಂದದ. ಇನ್ನು ಮುಂದಿನ ಒಂದು ಮಾರ್ಗಕ್ಕೆ ಹೋಗ್ಬೇಕು ಅಂದ್ರೆ ಈ ಜೇವರಿಗೆ ಎಡ್ರಾಮಿ ಮಾರ್ಗದಲ್ಲಿ ಕಟ್ಟೆ ಸಂಗಾವಿ, ರದ್ದೆವಾಡಗಿ, ಜೇವರಿಗಿ, ಅವರಾದು, ಗಂವಾರು, ಕೆಲ್ಲೂರು, ಆಂದೋಲ, ಬೀರಾಳ್ಬಿ, ಬೀರಾಳಕ್ಕಿ, ಚಿಗರಳ್ಳಿ ಹಾಗೂ ಇಜೇರಿ ಗ್ರಾಮಗಳಲ್ಲಿ ಈ ಒಂದು ಸಮೀಕ್ಷೆ ಕಂಡು ನೋಡಲಾಯ್ತು. ರೋಗ ಮತ್ತು ಇದೊಂದರಲ್ಲಿ ಈ ತೊಗರಿ ಬೆಳೆ ಸಾಧಾರಣದಿಂದ ಉತ್ತಮವಾಗ್ಯದ. ಅದರಲ್ಲೂ ಈ ಒಂದು ಹರ್ಲಿ ಮಾಗುವಂತ ತಳಿಗಳು TS3R, ಬೇಗನೆ ಮಾಗುವಂತ ತಳಿಗಳು ಅಂತ TS3R, ಗುಳ್ಯಾಳ ತಳಿಗಳು ಶೇಕಡ ಆಲ್ರೆಡಿ ಈಗ 100% ಕಾಯಿ ಕಟ್ಟಿದಾವೆ, ಅಲ್ಲಲ್ಲಿ ಮಾಗಿದಾವೆ. ಇನ್ನೇನು ಒಂದೇನು ಕಟಾವು ಹಂತಕ್ಕೆ ಮುಂದಿನ ವಾರ ಅಥವಾ ಇನ್ನು 15 ದಿವಸದಲ್ಲಿ ಕಟಾವಾಗಿ ಬರುವಂತ ಸಂದರ್ಭ ಇದೆ. ಇನ್ನ GRG 811 ಅಂಕದಲ್ಲಿ ಉತ್ತಮವಾದ ಬೆಳೆ ಇದೆ. ಅದರಲ್ಲಿ ಕೂಡ ಚಳ್ಳಿ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ಈ ಬೆಳೆ ಇದೆ. ಆದರೆ ಬಹಳಷ್ಟು ಕಡೆ ಈ ತುಂತುರು ಮಳೆ ಮೋಡ ಕವಿದ ವಾತಾವರಣದಿಂದ ಹೂ ಉದುರಿದಾವೆ ಮತ್ತು ಅಲ್ಲಲ್ಲಿ ಕರಿ ಬೂಸ್ಟ್ ಬಂದು ಕೂಡ ಮಗ್ಗಿಗಳು ಕೂಡ ಕರಗಾಗಿದ್ದಾವೆ. ಗೊಡ್ಡು ರೋಗ ಕೂಡ ಹೆಚ್ಚಾಗಲು ಕಾರಣವಾಗಿದೆ. ಈ ಒಂದು ಅಕಾಲಿಕ ಮಳೆ ಅಥವಾ ನಮ್ದೇನು ಈ ಸೈಕ್ಲೋನಿಕ್ ರೇನು ಬಂತಲ್ಲ ಅದರಿಂದ ಗೊಡ್ಡು ರೋಗ ಎಲ್ಲಾ ಪ್ರದೇಶದಲ್ಲಿ ಹೆಚ್ಚಾಗಿದೆ. ಹಸಿರು ಕಾಯಿ ಕುರುಕದ ಬಾಧೆ ಕಡಿಮೆ ಇದೆ. ಕಾಯಿ ನೊಣ ಮತ್ತು ಮೆಕ್ಕಳೆ ಬಾಧೆ ಸ್ವಲ್ಪ ಕಂಡಿದೆ. ಹತ್ತಿ ಬೆಳೆ ಬಹುತೇಕ ಬಹಳಷ್ಟು ಕಡೆ ಹತ್ತಿ ಬೆಳೆ ಬಿಡಿಸುವ ಹಂತದಲ್ಲಿ ಬಂದಿದೆ ಮತ್ತು ಈ ಮಳೆ ಬರೋದ್ರಿಂದ ಮೋಡಕ್ಕೆ ಅದರಿಂದ ರೈತರು ಹಿಂಜರಿತಾ ಇದ್ದಾರೆ ಹತ್ತಿ ಬಿಡಿಸಲು. ಮತ್ತು ಆದರೆ ಇದರಲ್ಲಿ ಈ ಗುಲಾಬಿ ಕಾಯಿ ಕುರುಕದ ಬಾಧೆ ಕಂಡು ಬಂತೆ. ಇನ್ನು ಈ ಭಾಗದಲ್ಲಿ ಮೆಣಸಿನ ಗಿಡ ಮೆಣಸಿನ ಆಗಿ ಮೆಣಸು ಭಾಳ ಬೆಳೀತಾರೆ ಮೆಣಸಿನಕಾಯಿ. ಅಲ್ಲಿ ಥ್ರಿಪ್ಸ್ ನುಸಿ ಬಾಧೆ ಶೇಕಡ 15-30% ಹೂ ಮತ್ತು ಕಾಯಿ ಉದುರುವುದನ್ನು ಕಂಡಿದೆ. ಕಡಲೆ ಬೆಳೆ ಉತ್ತಮವಾಗಿದೆ ಆದರೆ ಹಸಿರು ಕೀಡು ಬಾಧೆ ಇದೆ. ಜೋಳದಲ್ಲಿ ಇಲ್ಲಿ ಕೂಡ ಲದ್ದಿ ಉಳದ ಬಾಧೆ ಕಂಡಿದೆ. ಒಟ್ಟಾರೆ ಎಲ್ಲಾ ತಾಲೂಕುಗಳಲ್ಲಿ ಈ ಒಂದು ಸಮೀಕ್ಷೆಯ ಒಂದು ವರದಿ ಏನ್ ಹೇಳುತ್ತಪ್ಪ ಅಂದ್ರೆ ತೊಗರಿ ಬೆಳೆ ಯಾವಾಗ ಮೊದಲೇ ಬಿತ್ತಿದಂತ ಬೆಳೆಗಳು ಏನಂದ್ರೆ ಅವು ಕಟಾವಿಗೆ ಬಂದಾವ, ಆದ್ರೆ ಅಂದ್ರೆ ಒಂದ್ ಸ್ವಲ್ಪ ತಡವಾಗಿ ಬಿತ್ತಂತ ಇನ್ನು ಕಾಯಿ ಕಟ್ತಾ ಇದಾವೆ ಅಥವಾ ತಡವಾಗಿ ಮಾಗುವಂತ ತಳಿಗಳು ಕಾಯಿ ಕಟ್ತಾ ಇದ್ದಾವೆ. ಇನ್ನ ಕೆಲವೊಂದು ಕಡೆ ಕಟಾವು ಕೂಡ ತೂರು ಮಾಡುವಂತ ಹಂತದಲ್ಲಿ ಕೂಡ ಒಂದು ಕಾಣ್ತಾ ಇದೆ. ಆದ್ರೆ ಒಟ್ಟಾರೆ ಈ ಕೀಟಗಳ ಒಂದು ಏನು ಸಮೀಕ್ಷೆ ಏನ್ ಹೇಳುತ್ತಪ್ಪ ಅಂದ್ರೆ ಕೀಟದ ಬಾಧೆಯಿಂದ ಏನು ಕಾಯಿಗಳು ಹಾಳಾಗಿದ ಪ್ರಮಾಣ ಶೇಕಡ 5-10% ಇದ್ದರೆ ಅಷ್ಟೇ ಒಂದು ಕಾಯಿ ನೊಣದ ಬಾಧೆ ಕೂಡ ಅದು ಕೂಡ ಅದು 5-10% ಇದೆ. ಇನ್ನ ಪೈಟೋಪ್ತರ ಮಚ್ಚೆ ರೋಗ, ಬೇರುಕೊಳೆ ರೋಗ ಅಥವಾ ಫಿಜೇರಿಯಂ ಸೊರಗು ರೋಗ ಅಂತೀವಿ, ನೆಟೆ ರೋಗ ಅಂತೀವಿ, ಒಟ್ಟಾರೆ ಎಲ್ಲವೂ ಸೇರಿ ಈ ಒಂದು ನೆಟೆ ರೋಗಕ್ಕೆ ತುತ್ತಾದಂತ ತೊಗರಿ ಬೆಳೆ ಸುಮಾರು ಎಲ್ಲಾ ತಾಲೂಕುಗಳ ಆವರೇಜ್ ಏನಪ್ಪ ಅಂದ್ರೆ ಶೇಕಡ ಹೇಳ್ಬೇಕು ಅಂದ್ರೆ 10-30% ಅದ. ಇನ್ನ ಕೆಲವೊಂದು ಭಾಗದಲ್ಲಿ ಅಂದ್ರೆ ಈ ಒಂದು ಚಿತ್ತಾಪುರ, ಶಹಾಬಾದು, ಸೇಡಮ್ಮು, ಕಾಳಗಿ, ಚಿಂಚೋಳ ತಾಲೂಕಿನ ಭಾಗದಲ್ಲಿ ಏನಪ್ಪ ಅಂದ್ರೆ ಮೊದಲು ತೊಗರಿ ಬಿತ್ತಿದ್ರು, ಮಳೆ ಬಂತು, ಹೇರಳವಾಗಿ ಮಳೆ ಬಂದ ಕಾರಣಾಂತರದಿಂದ ಮತ್ತೊಮ್ಮೆ ಮುರಿದು ಬಿತ್ತಿದಂತ ಬೆಳೆಗಳಲ್ಲಿ ಇನ್ನು 70-80% ಬೆಳೆ ಅಂತ ಒಂದು ಭಾಗ ಅಂದ್ರೆ ಶೇಕಡ 80-70% ಬೆಳೆ ಹೂ ಆಡ್ತಾ ಇದೆ ತಡವಾಗಿ ಬಿತ್ತಿದಂತ ಹೊಲದಲ್ಲಿ, ಕೆಲವು ಕಡೆ ಕಾಯಿ ಕಟ್ಟುವ ಹಂತದಲ್ಲಿದೆ. ಇಂತ ಒಂದು ಪ್ರದೇಶದಲ್ಲಿ ಈ ಒಂದು ಒಟ್ಟಾರೆ ಹೇಳ್ಬೇಕಪ್ಪ ಅಂದ್ರೆ ನಿರಂತರವಾದ ಮೋಡ ಕವಿದ ವಾತಾವರಣ, ತುಂತುರು ಮಳೆ ಇಂದಾಗಿ ಬಹಳಷ್ಟು ಕಡೆ ತೊಗರಿ ಹೂ ಮತ್ತು ಸಣ್ಣ ಸಣ್ಣ ಕಾಯಿಗಳು ಉದುರಿದಾವ. ಕೆಲವೊಂದು ಕಡೆ ಏನಪ್ಪ ಅಂದ್ರೆ ಎಲ್ಲಿ ದಟ್ಟವಾಗಿದೆ ಬೆಳೆ ಅಲ್ಲಿ ಬೆಳೀತಕ್ಕಂತ ಮೊಗ್ಗುಗಳು, ಸಣ್ಣ ಸಣ್ಣ ಕಾಯಿಗಳು ಕರ್ಗಾಗಿ ಒಣಗಿದಾವ. ಯಾಕಂದ್ರೆ ಆ ಬೂಸ್ ಶಿಲೀಂಧ್ರ ರೋಗ ಬಂದು ಗಾಳಿ ಆಡದಿದ್ದಂತ ಕಾರಣದಿಂದ, ಈ ತುಂತುರು ಮಳೆಯಿಂದ ಮತ್ತು ಮುಂಜಾನೆ ಏನು ಫಾಗ್ ಇದೆ, ಫಾಗ್ ಇಂಥವೆಲ್ಲ ಕಾರಣಗಳಿಂದ ಈ ಒಂದು ಶಿಲೀಂಧ್ರದ ರೋಗ ಬರಲಿಕ್ಕೆ ಕಾರಣವಾಗಿದೆ. ಇನ್ನ ಜೋಳಕ್ಕ ಬಂದ್ರ ಅಲ್ಲಲ್ಲಿ ಸುಳಿಯಲ್ಲಿ ಲದ್ದಿ ಉಳಿದ ಬಾಧೆ ಎಲ್ಲಾ ಪ್ರದೇಶದಲ್ಲಿ, ಎಲ್ಲಿ ಜೋಳ ನೋಡ್ತೀವಿ ಅಲ್ಲೆಲ್ಲ ಶೇಕಡ ಸುಮಾರು ಕಡಿಮೆ ಅಂದ್ರೆ 20-30% ಜೋಳದ ಬೆಳೆ ಈ ಲದ್ದಿ ಉಳಿದ ಬಾಧೆ ಒಳಗಡೆ ಏನು ಸುಳಿಯಲ್ಲಿ ಕೂತು ಎಲೆಯನ್ನ ತಿಂದಿದ್ದು ಕಂಡಿದ್ದೇವೆ. ಇದಲ್ಲದೆ ಈ ಕಡಲೆ ಬೆಳೆಯಲ್ಲಿ ಒಟ್ಟಾರೆ ಹೇಳ್ಬೇಕಪ್ಪ ಅಂದ್ರೆ ಕಡಲೆ ಬೆಳೆ ಚೆನ್ನಾಗಿದೆ. ಕೆಲವೊಂದು ಕಡೆ ನೀರು ನಿಂತಲ್ಲಿ ಕೆಂಪಾಗಿದೆ, ಮತ್ತ ಆ ಬಿಳಿ ಬೂಸ್ಟ್ ಶಿಲೀಂಧ್ರ ಭೂಮಿಯಲ್ಲಿ ಬಂದು ಬೇರು ಕೊಳೆ ರೋಗಕ್ಕೆ ಅಥವಾ ಬೇರು ಕೊಳೆ ರೋಗಕ್ಕೆ ತುತ್ತಾಗಿ ಅವು ಕೂಡ ಅಲ್ಲೊಂದಲ್ಲೊಂದು ಗಿಡಗಳು ಒಣಗ್ತಾ ಇದಾವೆ. ನೀರು ನಿಂತಲ್ಲಿ ಕಡಲೆ ಬೆಳೆ ಕೆಂಪಾಗಿದೆ. ಇನ್ನು ಹಸಿರು ಕಿಡಿ ಬಾದಿ ಕಡಲೆಯಲ್ಲಿ ಆಲ್ರೆಡಿ ಬಂದ್ಸರೆ ಬಂದೋಗಿದೆ, ರೈತರು ಒಂದೊಂದು ಸಿಂಪರಣೆ ಕೂಡ ಮಾಡಿದ್ದಾರೆ, ಇನ್ನು ಕೆಲವೊಂದು ಕಡೆ ಮಾಡಲಾರದಲ್ಲಿ ಕಂಡಿದೆ. ಇದಲ್ಲದೆ ಇನ್ನೊಂದು ಪ್ರಮುಖವಾದಂತಹ ಒಂದು ಸಸ್ಯ ಶರೀರಕ್ಕೆ ಸಂಬಂಧಿಸಿದ ಒಂದು ತೊಗಡಲೆ ಬೆಳೆ ಕೇಳೋಕಪ್ಪ ಅಂದ್ರೆ ಈ ವರ್ಷ ಇನ್ನು ಬೆಳೆ ಅಷ್ಟೊಂದು ಟೊಂಗೆಗಳನ್ನ ಇಟ್ಟಿಲ್ಲ, ಅಂದ್ರೆ ಎರೆಕ್ಟ್ ಆಗಿ ನೆಟ್ಟಿಗೆ ಸ್ವಲ್ಪ ಟೊಂಗೆಗಳಿದಾವೆ. ಯಾಕೆ ಕಾರಣ ಮೇಬಿ ಕಾರಣ ಏನಿರ್ಬೋದು ಅಂದ್ರೆ ಈ ವರ್ಷ ಇನ್ನು ಚಳಿ ಏನಂತೀವಲ್ಲ ಈ ತಂಡಿ ಅಷ್ಟೊಂದು ಇನ್ನು ಬಂದಿಲ್ಲ ನಮ್ಗೆ. ಈ ತಂಡಿ ಬಂತಂತಂದ್ರೆ ಅವಾಗ ಗಿಡ ಸಾಕಷ್ಟು ಪ್ರಮಾಣದಲ್ಲಿ ಅಂದ್ರೆ ಈ ಒಂದು ಟೊಂಗೆಗಳು ಬರ್ತವೆ, ಬ್ರಾಂಚ್ ಗಳಾಗ್ತವೆ, ಕಾಯಿ ಮತ್ತು ಹೂಗಳ ಆಗ್ಲಿಕ್ಕೆ ಮತ್ತು ನೆಲವನ್ನು ಸಂಪೂರ್ಣವಾಗಿ ಒದಿಕೆಯಾಗಿ ನೆಲವನ್ನು ಸಂಪೂರ್ಣವಾಗಿ ಮುಚ್ಚಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಚಳಿ ಕಡಿಮೆ ಇದ್ರೆ ಇದೊಂದು ಟೊಂಗೆ ಬರೋದಾಗ್ಲಿ ಕಾಯಿ ಹೂಗಳ ಸಂಖ್ಯೆ ಕೂಡ ಕಡಿಮೆ ಆಗ್ಬಹುದು. ಚಳಿಯನ್ನ ನಾವು ಈ ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡೋಣ, ಬಂದೇ ಬರುತ್ತೆ ಒಂದು ಸಾಧ್ಯತೆಗಳಿದಾವೆ. ಆವಾಗ ನಮ್ಮ ಒಂದು ಕಡಲೆ ಬೆಳೆ ಇನ್ನು ಉತ್ತಮವಾಗಿ ಬೆಳೀತಕ್ಕಂಥದ್ದು, ಹೂ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂತ ಲಕ್ಷಣಗಳಿದಾವೆ. ಆದ್ರೆ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ರೈತರು ಇಂತ ಒಂದು ಸಂದರ್ಭದಲ್ಲಿ ಇದು ಒಂದು ತುಗ್ಗು ಕಡಲೆಯಲ್ಲಿ ಕೂಡ ಅವರು ಈಗಾಗಲೇ ಅಲ್ಲಲ್ಲಿ ಕಳೆಗಳು ಬಹಳ ಇದಾವೆ, ಕಳೆಗಳನ್ನ ನಿರ್ವಹಣೆ ಮಾಡಬೇಕಾಗಿದೆ. ಇನ್ನ ತೊಗರಿಯಲ್ಲಿ ಹಸಿ ಈಗಾಗಲೇ 2-3 ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿದ್ದಾರೆ. ಕಾಯಿಕೊರಕದ ಬಾಧೆ ಅಷ್ಟೊಂದು ಇಲ್ಲ, ಕಾಯಿ ನೊಣದ ಬಾಧೆ ಈಗಾಗಲೇ ಹೇಳಿದಂತೆ 5-15 ಕಂಡುಕೊಂಡಿದೆ. ಇನ್ನ ಈ ವಾರದ ಒಂದು ಮುಂದಿನ ದಿನಗಳಲ್ಲಿ ಏನು ರೈತರು ಇವುಗಳ ನಿರ್ವಹಣೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಕಡ್ಲೆಯಲ್ಲಿ ಹಸಿರು ಕಾಯಿ ಕೊರಕದ ಬಾಧೆ ನಿರ್ವಹಣೆಗಾಗಿ ಎಮಾಮೆಕ್ಟಿನ್ ಬೆಂಜೋಯೇಟ್ 2 gram 0.2 gram ಅಂದ್ರೆ 10 liter ನೀರಿಗೆ 2 gram ಅಥವಾ 1 acre 60 gram ಕಡ್ಲೆಯಲ್ಲಿ ಅಥವಾ ಕ್ಲೋರೋ ಆಂತರ ನಡೀಪು ಅಂತಕ್ಕಂಥದ್ದನ್ನ ಅದು ಕೂಡ ಪ್ರತಿ ಎಕರೆಗೆ 40 milli ಅಂತೆ ಅಥವಾ 0.2 milli ಪ್ರತಿ ಲೀಟರ್ ನೀರಿಗೆ ಬಳಸಬೇಕು. ಇನ್ನು ಫ್ಲೂ ಬೆಂಡ ಮಾಡಿ ಅಂತಕ್ಕಂಥದ್ದು ಬರುತ್ತದೆ, ಅದು ಕೂಡ 0.1 milli ಪ್ರತಿ ಲೀಟರ್ ನೀರಿಗೆ ಬಳಸಿ ಸಿಂಪರಣೆ ಮಾಡಬೇಕು. ಇನ್ನು ತೊಗರಿಯಲ್ಲಿ ಎಲೆ ಚುಕ್ಕಿ ರೋಗ, ಯಾಕಂದ್ರೆ ಈಗ ಮೊಗ್ಗು ಹೂ ಕಪ್ಪಾಗೋದು ಉದುರುವುದು ಲಕ್ಷಣಗಳು ಕೆಲವೊಂದು ಕಡೆ ಇನ್ನೂ ತೊಗರಿ ಹೂವಿನ ಹಂತದಲ್ಲಿದೆ. ಅಂತ ಒಂದು ಭಾಗದಲ್ಲಿ ಏನಪ್ಪ ಅಂದ್ರೆ ತಾವು ರೈತರು ಮಾಡಬೇಕಾಗಿದ್ದು ಇಲ್ಲಿ ಎಲೆ ದೇಟು ಸಣ್ಣ ಗೋಲಾಕಾರದ ಬಣ್ಣದ ಇರ್ತವೆ. ಅಂತ ಒಂದು ಸಂದರ್ಭದಲ್ಲಿ ರೈತರು ಇವುಗಳನ್ನ ನೋಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಸಿಂಪರಣೆ ಮಾಡ್ತಾ ಇದ್ರಂದ್ರೆ ಇಲ್ಲಿ ರೈತರು ಕಾರ್ಬನ್ ಡೈಜಿಯಂ ಅಂತಕ್ಕಂಥದ್ದು 1 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದರಿಂದ ಈ ಒಂದು ಶಿಲೀಂಧ್ರ ರೋಗ, ಎಲೆ ಚುಕ್ಕೆ ರೋಗ ಅಥವಾ ಮಗ್ಗು ಮತ್ತು ಹೂ ಕಪ್ಪಾಗೋದನ್ನ ಕಡಿಮೆ ಮಾಡಬಹುದು. ಇನ್ನ ತೊಗರಿಯಲ್ಲಿ ಕೆಲವೊಂದು ಕಡೆ ಹೂ ಮತ್ತು ಕಾಯಿ ಉದುರುವಿಕೆ ಮತ್ತು ಉತ್ತಮವಾದ ಇಳುವರಿ ದಪ್ಪವಾದ ಕಾಳಾಗ್ಲಿಕ್ಕೆ ಹೆಚ್ಚಿನ ಇಳುವರಿ ಪಡ್ಲಿಕ್ಕೆ ಈ ಪಲ್ಸ್ ಮ್ಯಾಜಿಕ್ ಅಂತಕ್ಕಂತ ಒಂದು ಪೋಷಕಾಂಶ ಇದೆ, ಇದನ್ನ 2 kg ಪ್ರತಿ 200 liter ನೀರಿಗೆ ಬೆರೆಸಿ 200 liter 2 kg ಅನ್ನ ಬೆರೆಸಿ ಸಿಂಪರಣೆ ಮಾಡಬೇಕು. ಅಂದ್ರೆ ಪ್ರತಿ ಲೀಟರ್ ನೀರಿಗೆ 8-10 gram ನಾವು ಇದನ್ನ ಹಾಕಿ ಇದ್ರ ಜೊತೆಗೆ ಒಂದು ಸಾಲ್ವೆಂಟ್ ಅಂತ ಇರುತ್ತೆ, ಅದು ಕೂಡ ಅದನ್ನ 0.5 milli ಪ್ರತಿ ಲೀಟರ್ ನೀರಿಗೆ ಅಥವಾ ಈ 200 liter ನೀರಿಗೆ 100 milli ಅನ್ನ ಹಾಕಿ ಸಿಂಪಡಿಸಬೇಕು. ಇದರಿಂದ ಇಳುವರಿಯನ್ನು ಹೆಚ್ಚಾಗ್ತದೆ ಮತ್ತು ಕಾಳಿನ ಗುಣಧರ್ಮ, ಕಾಳಿನ ಗುಣ ಮತ್ತು ಲಕ್ಷಣಗಳ ಶೈನಿಂಗ್ ಕಾಳುಗಳು ಉತ್ತಮವಾದಂತಹ ಒಂದು ಒಂದೇ ಸಮನಾಗಿರ್ತಕ್ಕಂಥ ಕಾಳುಗಳನ್ನ ಮತ್ತು 10-20 ಇಳುವರಿಯನ್ನ ಹೆಚ್ಚು ಪಡ್ಲಿಕ್ಕೆ ಸಹಾಯ ಆಗ್ತದೆ ಪಲ್ಸ್ ಮ್ಯಾಜಿಕ್ ಬಳಸುವುದರಿಂದ. ಇನ್ನ ಕಾಯಿ ನೋಡದ ಬಾಧೆ, ಯಾಕಂದ್ರೆ ಬಹಳಷ್ಟು ಕೆಲವೊಂದ್ ಕಡೆ ನಾನು ಆಗ್ಲೇ ಹೇಳಿದೆ ಈ ಒಂದು ಭಾಗದಲ್ಲಿ ಚಿಂಚೋಳಿ ಅಥವಾ ಅದೇ ಈ ಕಾಳಗಿ, ಚಿಂಚೋಳಿ, ಚಿತ್ತಾಪೂರು, ಸೇಡಂ ಭಾಗದಲ್ಲಿ ತಡವಾಗಿ ಬಿತ್ತಿದ್ದಾರೆ ಕಾರಣ ವಿವಿಧ ಕಾರಣಗಳಿಂದ. ಅಂತ ಬೆಳೆಗಳು ಈಗೇನು ಹೂವ ಇದಾವೆ ಅಂತಲ್ಲಿ ಕಾಯಿ ನೋಣದ ಬಾಧೆ ಬಂದೇ ಬರ್ತದ. ರೈತರು ಈಗ ಗೊತ್ತಾಗುದಿಲ್ಲ, ಅವ್ರು ಯಾವಾಗ ಕೊಯ್ಲಿಗೆ ಹೋಗ್ತಾರ, ಕಟಾವು ಮಾಡಕ್ ಹೋಗ್ತಾರ, ಕಂಡಾಗಿದೆ ಅಂತಾರೆ. ಅದಕ್ಕೆ ಕಾರಣ ಕಾಯಿ ನೋಣದ ಮರಿ ಹುಳು ಪ್ರತಿಯೊಂದು ಕಾಳುಗಳಲ್ಲಿ ಕುಳಿತು ಆ ಒಂದು ಕಾಳನ್ನ ತಿಂದು ಬಿಟ್ಟಿರ್ತದೆ ಮತ್ತು ಅಲ್ಲೇ ಕಾಳಿನ ಮಗ್ಗಲಿನಲ್ಲಿ ಕೋಶಾವಸ್ಥೆಗೆ ಹೋಗಿ ನೊಣ ಹೊರಗ್ ಬರ್ತದ. ಅವಾಗ ಅಲ್ಲಿವರೆಗೆ ರೈತರಿಗೆ ಗೊತ್ತಾಗುದಿಲ್ಲ, ಬೆಳೆ ಕಟಾವಿಗೆ ಬಂದ ನಂತರನೇ ಗೊತ್ತಾಗ್ತದ, ಯಾವಾಗ ಅವ್ರು ಕೊಯ್ಲು ಮಾಡಿ ರಾಶಿ ಮಾಡಿದ ಒಕ್ಕಣೆ ಮಾಡಿದಾಗ ರಾಶಿ ಮಾಡಿದಾಗ ಗೊತ್ತಾಗ್ತದೆ. ಅದಕ್ಕೆ ರೈತರು ಈಗ್ಲಿಂದನೇ ಯಾವ್ದು ಹೂ ಇದೆ ಆ ಹೂ ಚಟ್ಟಿ ಯಾವಾಗ ಒಂದು 80% ಹೂ ಆಗಿ ಚಟ್ಟಿ ಪ್ರಾರಂಭ ಆಗ್ತದೆ ಸಣ್ಣ ಸಣ್ಣ ಕಾಯಿಗಳು, ಆವಾಗನೇ ಈ ಒಂದು ಅದಕ್ಕೆ ನಿರ್ವಹಣೆ ಕ್ರಮಗಳನ್ನು ಕೈಗೊಳ್ಬೇಕು. ಆ ನಿರ್ವಹಣೆ ಕ್ರಮಗಳಂದ್ರೆ ಥಯೋಮೆಥಾಕ್ಸಮ್ ಅಂತಕ್ಕಂಥ ಔಷಧಿ, ಇದನ್ನ ಅಕ್ಟ್ರಾ ಅಂತ ಬೇರೆ ಬೇರೆ ಹೆಸರಲ್ಲಿ ಸಿಗ್ತದೆ. ಈ ಥಯೋಮೆಥಾಕ್ಸಮ್ 20% ಇರ್ತದೆ, ಅದರನ್ನ ಪ್ರತಿ 10 liter ನೀರಿಗೆ 2 gram ನಷ್ಟು ಅಂದ್ರೆ 0.2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಅಥವಾ ಇಮ್ಡಾಕ್ಲೋಪ್ರಿಡ್ ಅಂತಕ್ಕಂಥದ್ದನ್ನ ಅದು 17.8% ಇರತಕ್ಕಂಥದ್ದನ್ನ 0.5 mL ಪ್ರತಿ ಲೀಟರ್ ನೀರಿಗೆ, ಅಥವಾ ಅಸಿಫೇಟ್ 1 gram ಪ್ರತಿ ಲೀಟರ್ ನೀರಿಗೆ, ಇದರ ಜೊತೆಗೆ ಪ್ರತಿ ಸಿಂಪರಣೆಯಲ್ಲಿ ಯಾವ್ದಾದ್ರು ಒಂದು ಇದು ಮಾಡ್ತಿರ್ತಲ್ಲ ಈ ಸಿಂಪರಣೆಯಲ್ಲಿ 10 gram ಬೆಲ್ಲ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದನ್ನ ಮಾಡೋದ್ರಿಂದ ನಮ್ಗೆ ಏನಾಗ್ತದೆ ಅಂದ್ರೆ ಈ ಕಾಯಿ ನೊಣ ಮತ್ತು ಕಂಡಾಗುವ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಇನ್ನ ಜೋಳದಲ್ಲಿ ಈ ಸೈನಿಕಗಳು, ಫಾಲ್ ಸೈನಿಕಗಳು ಅಥವಾ ಈ ಒಂದು ಸುಳಿಯಲ್ಲಿ ಇರ್ತಕ್ಕಂಥ ಲದ್ದಿಗಳು ನಿರ್ವಹಣೆಗೆ ಪ್ರಮುಖವಾಗಿ ಇದೇನೆಂದ್ರೆ ಸುಳಿಯಲ್ಲಿನೇ ಇರ್ತದೆ ಮತ್ತು ಗುಂಪಾಗಿರ್ತವೆ. ಅವುಗಳನ್ನ ತತ್ತಿ ಅಥವಾ ಕಂಡ್ರೆ ತತ್ತಿಗಳನ್ನ ಮತ್ತು ಮರಿಹುಳುಗಳು ಗುಂಪಾಗಿದ್ರೆ ಅವುಗಳನ್ನ ಆರಿಸಿ ಸಾಯಿಸುವಂಥದ್ದು, ಕೈಯಿಂದ ಆರಿಸಿ ಸಾಯಿಸುವಂಥದ್ದು. ಇನ್ನು ಕೀಟನಾಶಕ ಬಂದ್ರೆ ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತಕ್ಕಂಥ 0.4 gram ಅಂದ್ರೆ ಪ್ರತಿ 10 liter ನೀರಿಗೆ 4 gram ಅಥವಾ ಬಾರಾಜೈಡ್ ಅಂತಕ್ಕಂಥದ್ದು 0.75 mL ಅಂದ್ರೆ 7.5 mL ಪ್ರತಿ 10 liter ನೀರಿಗೆ. ಸ್ಪಿನಿಡ್ರಾಮ್ ಅಂತಕ್ಕಂಥ ಔಷಧಿಯನ್ನ ಅಲ್ಲಿ ಕೂಡ ಅದನ್ನು ಕೂಡ ಏನಪ್ಪಾ ಅಂದ್ರೆ 0.5 mL ಪ್ರತಿ ಲೀಟರ್ ನೀರಿಗೆ, ಅಥವಾ ಕ್ಲೋರೋ ಆಂಥನೆಲಿಪ್ರೂಲ್ ಅಂತಕ್ಕಂಥ ಔಷಧಿಯನ್ನ 0.4 mL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಆದರೆ ಪ್ರತಿ ಎಕರೆಗೆ 200 liter ನೀರು ಹೋಗ್ಬೇಕು. ಅತಿ ಮುಖ್ಯವಾಗಿ ರೈತರು ಇಲ್ಲಿ ವಹಿಸಬೇಕಾಗಿದ್ದು ಈ ಲದ್ದಿ ಹುಳ ನಿರ್ವಹಣೆಗೆ ಅಂದ್ರೆ ಸಿಂಪರಣೆ ಮಾಡ್ತಕ್ಕಂಥ ಔಷಧಿ ನೇರವಾಗಿ ಸುಳಿಯಲ್ಲಿ ಬಿಳಬೇಕು. ಎಷ್ಟು ಸುಳಿಯಲ್ಲಿ ಬೀಳ್ತಾ ಅಷ್ಟು ನಮಗೆ ಉತ್ತಮವಾದಂಥ ಒಂದು ರಿಸಲ್ಟ್ ಅನ್ನ ಅಂದ್ರೆ ಅದರ ಪರಿಣಾಮವನ್ನು, ಕೀಟನಾಶಕ ಪರಿಣಾಮವಾಗಿ ಕೀಟಗಳು ಸಾಯುವ ಪ್ರಮಾಣ ಅತಿ ಹೆಚ್ಚಿಗೆ ಆಗ್ತದೆ. ಆ ಒಂದು ಕೀಟದ ನಿರ್ವಹಣೆಯನ್ನು ಮಾಡಲಿಕ್ಕೆ ಸರಳ ಆಗ್ತದೆ. ಅದಕ್ಕೆ ರೈತರು ಸುಳಿಯ ಸಿಂಪರಣೆ ಮಾಡುವಾಗ ಸುಳಿಗೆ ಹಿಡಿಬೇಕು. ಆದಷ್ಟು ಈ ಒಂದು ಬಗಲ ರೈತರು ಏನು ಬೆನ್ನಿಗೆ ಹಾಕೊಂಡು ಸಿಂಪರಣೆ ಮಾಡ್ತಾರ, ಆ ಸಿಂಪರಣೆಯಿಂದ ಅಂದ್ರೆ ಹೈ ವಾಲ್ಯೂಮ್ ಸ್ಪ್ರೇ ಅಂತೀವಿ, ಹೆಚ್ಚು ನೀರನ್ನು ಬಳಸ್ತಾ ನೀರನ್ನು ಹೋಗ್ತಕ್ಕಂತ ಸಿಂಪರಣೆಯನ್ನು ಮಾಡೋದ್ರಿಂದ ಈ ಸುಳಿ ನೊಣದ ಬಾಧೆಯನ್ನು ಕಡಿಮೆ ಮಾಡಬಹುದು, ಸುಳಿ ಎಲ್ಲಿರ್ತಕ್ಕಂಥ ಲದ್ದುಳದ ಬಾಧೆ ಕಡಿಮೆ ಮಾಡಬಹುದು. ಇನ್ನ ಶೇಂಗಾದಲ್ಲಿ ಕೆಲವೊಂದು ಪ್ರದೇಶದಲ್ಲಿ, ಇದರಲ್ಲಿ ಸೇಡಮ್ಮು ಮತ್ತು ಕೆಲವೊಂದು ಭಾಗದಲ್ಲಿ ಈ ಕಡೆನು ಚಿತ್ತಾಪುರು ಯಾದಗಿರಿ ಸೈಡ್ ಏನು ಬರ್ತಾ ಆ ಭಾಗದಲ್ಲಿ, ಮತ್ತು ಅದೇ ರೀತಿಯಾಗಿ ಈ ಯಾದಗಿರಿಯಿಂದ ಮುಂದೆ ಸೇಡಮ್ ಭಾಗ ಅದಲ್ಲಿ ಅಲ್ಲಿ ಶೇಂಗಾ ಬಹಳಷ್ಟು ಬೆಳೀತಾರೆ. ಅಲ್ಲಿ ಕೂಡ ತಂಬಾಕಿನ ಕೀಡೆ ಅಥವಾ ಈ ಒಂದು ರಬ್ಬರ್ ಹುಳು ಅಂತಕ್ಕಂಥದ್ದನ್ನ ಸಾಕಷ್ಟು ರಾತ್ರಿ ಹೊತ್ತು ಮೈಯತಕ್ಕಂತ ಒಂದು ಸ್ವಭಾವ ಇದು ಕೀಟದ್ದು. ಈ ಕೀಟ ಪ್ರಮುಖವಾಗಿ ಏನಂದ್ರೆ ಇದು ಕೂಡ ಗುಂಪು ಗುಂಪಾಗಿ ತತ್ತಿ ಇಡ್ತಾ ಒಂದು ತತ್ತಿ ಮತ್ತು ಮರಿಗಳ ಗುಂಪಿನ ಹಂತದಲ್ಲಿ ಏನೇನಾವುದು ತೆಗೆದು ಆರಿಸಿ ಕೈಯಿಂದ ಆರಿಸಿ ನಾಶಪಡಿಸಿದ ಉತ್ತಮ. ಇನ್ನ ಕೀಟನಾಶಕ ಬಳಸಿ ನಿರ್ವಹಣೆ ಮಾಡಿದ್ರೆ ಲ್ಯಾಂಡಾ ಸೈಲೆತ್ರಿನ್ ಅಂತಕ್ಕಂಥ 1 mL ಅಥವಾ ಎಮಾಮೆಕ್ಟಿನ್ ಬೆಂಜೋ 8.4 gram ಅಂದ್ರೆ ಪ್ರತಿ 10 liter ನೀರಿಗೆ 4 gramನಂತೆ ಬಾರಾಜೈಡ್ ಅಂತಕ್ಕಂಥದ್ದು ಅಥವಾ ಸ್ಪಿನೋಟ್ರಾಮ್ ಅಂತಕ್ಕಂಥ ಔಷಧಿನ 0.5 mL ಪ್ರತಿ ಲೀಟರ್ ನೀರಿಗೆ, ಕ್ಲೋರೋ ಆಂಥನೆಲಿಪ್ರೂಲ್ ಕೂಡ 0.3 mL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಇನ್ನು ಪಾಷಾಣ ಎರಚುವುದು ಬಹಳ ಉತ್ತಮವಾದದ್ದು. ಈ ಪಾಷಾಣ ತಯಾರಿಸುವ ಒಂದು ವಿಧಾನ ಮತ್ತು ಮುಖ್ಯವಾದಂಥದ್ದು ಏನಪ್ಪ ಅಂದ್ರೆ 25 kg ಭತ್ತದ ತೌಡನ್ನ ಅದರ ಜೊತೆಗೆ 8-10 liter ನೀರು ಸೇರಿಸಿ ಅದರ ಜೊತೆಗೆ 1 kg ಬೆಲ್ಲವನ್ನ ಮಿಶ್ರಣ ಮಾಡಿ 1-2 kg ಬೆಲ್ಲವನ್ನ ಮಿಶ್ರಣ ಮಾಡಿ 8 hours ನೆನೆಸಿಡ್ಬೇಕು. 8 hours ನೆನೆಸಿಟ್ಟ ನಂತರ ಸಾಯಂಕಾಲದ ಹೊತ್ತು ಇದನ್ನ ರಾತ್ರಿ ಸಾಯಂಕಾಲ 5 ನಂತರ ಇದನ್ನ ಎರಚುವುದು ಬಹಳ ಒಂದು ಉತ್ತಮವಾದದ್ದು. ಆ ಸಮಯದಲ್ಲಿ ಎರಚುವುದಕ್ಕಿಂತ ಮುಂಚಿತವಾಗಿ ನಾವು ಅದಕ್ಕೆ ಕೀಟನಾಶಕವನ್ನು ಹಾಕ್ಬೇಕು. ಯಾವ ಕೀಟನಾಶಕವನ್ನು ಹಾಕ್ಬೇಕು? ಮೊನೋಕೋಟೋಪಾಸ್ ಅಂತಕ್ಕಂಥ ಕೀಟನಾಶಕವನ್ನ 250 mL ಅದಕ್ಕೆ ಸೇರಿಸಿ ಚೆನ್ನಾಗಿ ಎಲ್ಲವನ್ನ ಮಿಶ್ರಣ ಮಾಡಿ ಏನಪ್ಪ ಅಂದ್ರೆ ಸಾಯಂಕಾಲ ಹೊಲದಲ್ಲಿ ಎರಚುವುದರಿಂದ ಈ ಕೀಡಿ ಲಾರ್ವೆ ಏನದಲ್ಲ ಈ ಕೀಟ ಕೀಡಿ ಇದನ್ನ ತಿಂದು ಸಾಯುವಂತದ್ದು ಬಹಳಷ್ಟು ಉತ್ತಮವಾದಂತ ಫಲಿತಾಂಶವನ್ನು ಕೊಟ್ಟಿದೆ. ಇದರ ಜೊತೆಗೆ ಏನಪ್ಪ ಅಂತಂದ್ರೆ ನಾವು ಕೆಲವೊಂದು ಹೇಳಿದ್ವಿ, ಈ ಒಂದು ಈರುಳ್ಳಿಯಲ್ಲಿ ಮಚ್ಚೆ ರೋಗ ಕಂಡು ಬಂದದ ಮತ್ತ ಅಲ್ಲಲ್ಲಿ ಥ್ರಿಪ್ಸ್ ನುಸಿ ಬಾಧೆ ಕೂಡ ಇದೆ. ಇದಕ್ಕೆ ಮಚ್ಚೆ ರೋಗ ಇದ್ದಲ್ಲಿ ಡೈಫೆಂಕೋನೋಜಾಲ್ ಅಂತಕ್ಕಂಥದ್ದು 1 mL ಅಥವಾ ಪ್ರೊಫಿಕೋನೋಜಾಲ್ ಅಂತಕ್ಕಂಥ 1 mL ಅಥವಾ ಟ್ರೈಕೋಡರ್ಮಾ 5 gram ಪ್ರತಿ ಲೀಟರ್ ನೀರಿಗೆ ಅಥವಾ ಮ್ಯಾಂಕೋಜೆಬ್ ಅಂತಕ್ಕಂಥದ್ದು 1 gram ಪ್ರತಿ ಲೀಟರ್ ನೀರಿಗೆ, ಇವು 4ರಲ್ಲಿ ಯಾವ್ದಾದ್ರು ಒಂದನ್ನ ಸಿಂಪರಣೆ ಮಾಡೋದ್ರೊಂದಿಗೆ. ಇನ್ನ ನುಸಿಯಿಂದ ಅಲ್ಲಿ ಕೂಡ ಮಜ್ಜಿಗೆ ರೋಗ ಅಂತೀವಿ, ಅದು ಕೂಡ ಬೆಳಬೆಳಗ ಎಲೆಗಳ ಮೇಲೆ ಬೆಳಬೆಳಗ ಮಜ್ಜಿಗಳು ಕಾಣಿಸ್ಕೊಳ್ತವೆ. ಅದು ಕೂಡ ಒಂದು ಥ್ರಿಪ್ಸ್ ನುಸಿಯಿಂದ ಬರ್ತಕ್ಕಂಥ ಥ್ರಿಪ್ಸ್ ಕೀಟದಿಂದ ಅಲ್ಲಿ 1 mL ಪಿಪ್ರೋನಿಲ್ ಅಥವಾ ರೀಸೆಂಟ್ ಅಂತಕ್ಕಂಥ ಪಿಪ್ರೋನಿಲ್ ಅನ್ನ 1 mL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಈರುಳ್ಳಿಯಲ್ಲಿ ಈ ಮಚ್ಚೆ ರೋಗ ಅಥವಾ ಮಜ್ಜಿಗೆ ರೋಗ ಆಗ್ತಿ ಇದು ಶಿಲೀಂಧ್ರದಿಂದ ಮತ್ತು ಕೀಟದಿಂದ ಬರ್ತಕ್ಕಂಥ ಥ್ರಿಪ್ಸ್ ನುಸಿಯಿಂದ ಬರ್ತಕ್ಕಂಥ ರೋಗವನ್ನು ನಿರ್ವಹಣೆ ಮಾಡಬಹುದು. ಇಷ್ಟು ಇವತ್ತಿನ ಒಂದು ಸವಿಸ್ತಾರವಾದಂತಹ ಸಮೀಕ್ಷೆಯ ವರದಿ. ರೈತ ಬಾಂಧವರೆಲ್ಲರಿಗೆ ನಮಸ್ಕಾರ. ಇದುವರೆಗೆ ತೊಗರಿ ತಿರುಗಾಟ ತೊಗರಿ ಹಸಿರು ಹುಳುವಿನ ಸಮೀಕ್ಷೆಯಾಧಾರಿತ ನಿರ್ವಹಣಾ ಕ್ರಮಗಳ ಕುರಿತು ತಜ್ಞರ ಮಾರ್ಗದರ್ಶನ ಕೇಳಿದರೆ. ಭಾಗವಹಿಸಿದವರು ಕಲಬುರಗಿ ಕೃಷಿ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ರಾಜಪ್ಪ ಹಾವೇರಿ, ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್, ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ತೊಗರಿ ತಿರುಗಾಟ ಕಾರ್ಯಕ್ರಮ ಕೇಳಿದಿರಿ. ಇನ್ನು ಮುಂದೆ ಎಜಿ ನೀಲ್ಗಾರ್ ಹಾಗೂ ಸಂಗಡಿಗರಿಂದ ಜನಪದ ಹಾಡುಗಳು. ಕಲಿಯುಗದ ಆಟಿಗ ಹೆಚ್ಚ ತ್ರಿಭಾಳ, ಕಲಿಯುಗದ ಆಟ ಈಗ ಹೆಚ್ಚ ತ್ರಿಭಾಳ, ಒಬ್ಬರನ್ನೊಬ್ಬರು ಮುರಿಯವರು ಬಾಳ್, ಒಬ್ಬರನ್ನೊಬ್ಬರು ಮುರಿಯವರು ಬಾಳ್. ಧರ್ಮವೆಂಬುದು ಹೋಗಿ ಭೂಮಿಯ ಮ್ಯಾಲೀಗ, ಧರ್ಮವೆಂಬುದು ಹೋಗಿ ಭೂಮಿಯ ಮ್ಯಾಲೀಗ, ಕರ್ಮವೆಂಬುದು ಅದ ಹೆಚ್ಚಾತ್ರಿ ಬಾಳ್, ಕರ್ಮವೆಂಬುದು ಅದ ಹೆಚ್ಚಾತ್ರಿ ಬಾಳ್. ಕಲಿಯುಗದಾಗಿಗ ಹೆಚ್ಚಾತ್ರಿ ಬಾಳ್, ಒಬ್ಬರನ್ನೊಬ್ಬರು ಮುರಿಯುವರು ಬಾಳ್. ಶಾಸ್ತ್ರ ಪುರಾಣ ಓದವರು ಬಾಳ, ಶಾಸ್ತ್ರ ಪುರಾಣ ಓದವರು ಬಾಳ್, ನೇಮ ನಿತ್ಯ ಜಳಕ ಮಾಡವರು ಬಾಳ್, ನೇಮ ನಿತ್ಯ ಜಳಕ ಮಾಡವರು ಬಾಳ್. ಹಸಿರೀಯ ವೇಳಕ್ಕ ಅಶನ ಸಿಗದಿದ್ರ, ಹಸಿರೀಯ ವೇಳಕ್ಕ ಅಶನ ಸಿಗದಿದ್ರ, ವ್ಯಸನ ಗೆಟ್ಟ ಕುಲ ಗೆಡುವವರು ಬಾಳ್, ವ್ಯಸನ ಗೆಟ್ಟ ಕುಲಗೊಳ್ಳುವವರು ಬಾಳ್. ಕಲಿಯುಗದಾಟಿಗ ಹೆಚ್ಚಾತ್ರಿ ಬಾಳ್, ಕಲಿಯುಗದಾಟಿಗ ಹೆಚ್ಚಾತ್ರಿ ಬಾಳ್. ಊರಾಗ ಹಿರಿತನ ಮಾಡವರು ಬಾಳ, ಊರಾಗ ಹಿರಿತನ ಮಾಡವರು ಬಾಳ, ಚಿಕ್ಕವರಿಗೆ ಬುದ್ಧಿ ಹೇಳವರು ಬಾಳ, ಚಿಕ್ಕವರಿಗೆ ಬುದ್ಧಿ ಹೇಳವರು ಬಾಳ. ಶ್ವಾನದಂತೆ ಜನ ಸುಮ್ಮಗಿದ್ದರು, ಶ್ವಾನದಂತೆ ಜನ ಸುಮ್ಮಗಿದ್ದರು, ಕ್ವಾನನಾಂಗ ಗುಜ್ಜಾಡವರು ಬಾಳ್, ಕ್ವಾನನಾಂಗ ಗುಜ್ಜಾಡವರು ಬಾಳ್. ಕಲಿಯುಗದ ಆಗೀಗ ಹೆಚ್ಚಾತ್ರಿ ಬಾಳ್, ಕಲಿಯುಗದ ಆಗೀಗ ಹೆಚ್ಚಾತ್ರಿ ಬಾಳ್, ಒಬ್ಬರನ್ನೊಬ್ಬರು ಮುರಿಯವರು ಬಾಳ್. ಮಾರಿ ನೋಡಿ ಮಣಿ ಹಾಕವರು ಬಾಳ್, ಮಾರಿ ನೋಡಿ ಮಣಿ ಹಾಕವರು ಬಾಳ್, ಮಾರಿ ನೋಡಿ ಮಣಿ ಹಾಕವರು ಬಾಳ್. ನೀಡು ಅನಕ ಅಡಬಾರವರು ಬಾಳ್, ನೀಡು ಅನಕ ಅಡಬಾರವರು ಬಾಳ್. ಬೋಳ ಮಂದಿಲ್ಲ ಬಯವರು ಬಾಳ್, ಬೋಳ ಮಂದಿಲ್ಲ ಬಯವರು ಬಾಳ್, ಹಟ್ಟಿಂಗ ಮಂದಿನ ನಂಬವರು ಬಾಳ, ಹಟ್ಟಿಂಗ ಮಂದನ ನಂಬವರು ಬಾಳ. ಕಲಿಯುಗದಾಟ ಈಗ ಹೆಚ್ಚಾಗಿ ಬಾಳ, ಒಬ್ಬರನ್ನೊಬ್ಬರು ಯಾಮಕ್ಕಾಗಿ ಖರ್ಚು ಮಾಡವರು ಬಾಳ್, ಯಾಮಕ್ಕಾಗಿ ಖರ್ಚು ಮಾಡವರು ಬಾಳ್, ಯಾಮಕ್ಕಾಗಿ ಖರ್ಚು ಮಾಡವರು ಬಾಳ್. ಕಮ್ಮ ಬಿದ್ದರ ಸಾಲ ತೆಗೆಯವರು ಬಾಳ್, ಕಮ್ಮ ಬಿದ್ದರ ಸಾಲ ತೆಗೆಯವರು ಬಾಳ್. ಉಂಡಕ್ಕಿಂತ ಸಾಲದಾಗ, ಉಂಡದಿಂದ ಸಾಲದಾಗ ಹೊಲ ಮನೆ ಕಳ್ಕೊಂಡ, ಉಂಡದಿಂದ ಸಾಲದಾಗ ಹೊಲ ಮನೆ ಕಳ್ಕೊಂಡ ಸಸ್ತೇನಿ, ಉಂಡದಿಂದ ಸಾಲ ಉಂಡದಿಂದ ಉಂಡದಿಂದ ಸಾಲದಾಗ ಹೊಲ ಮನೆ ಕಳ್ಕೊಂಡ ಸನ್ಯಾಸಿ ಆಗಿ ದೇಶ ತಿರುಗವರು ಬಾಳ್, ಸನ್ಯಾಸಿ ಆಗಿ ದೇಶ ತಿರುಗವರು ಬಾಳ್. ಕಲಿಯುಗದ ಆಟ ಈಗ ಹೆಚ್ಚಾತ್ರಿ ಬಾಳ್, ಒಬ್ಬರನ್ನೊಬ್ಬರ ಮುರಿಯವರು ಬಾಳ್, ಒಬ್ಬರನ್ನೊಬ್ಬರ ಈಗ ಮುರಿಯವರು ಬಾಳ್. ಕಲಿಯುಗದ ಆಟ ಈಗ ಹೆಚ್ಚಾತ್ರಿ ಬಾಳ್, ಒಬ್ಬರನ್ನೊಬ್ಬರ ಮುರಿಯವರು ಬಾಳ್. ಧರ್ಮ ಅಂಬುದು ಹೋಗಿ, ಧರ್ಮ ಎಂಬುದು ಹೋಗಿ ಭೂಮಿಯ ಮ್ಯಾಲೆ, ಕರ್ಮವೆಂಬುದು ಅದ ಹೆಚ್ಚಾತ್ರಿ ಬಾಳ್. ಕಲಿಯುಗದ ಆಟ ಹಾಕಿ ಹೆಸರು ಒಬ್ಬರಿಗೊಬ್ಬರು ಸಲ ಜಾತ ಪದ್ಮಿನಿ ಸುರತ ಚಂದುನಿ ಪಂಟೆ ನಾಗಿನಿ ನೋಡತಿರುಗಿ ಹೆಣ್ಣ ಸಲ ಜಾತ ಪದ್ಮಿನಿ ಸುರತ ಚಂದುನಿ ಪಂಟೆ ನಾಗಿನಿ ನೋಡತಿರುಗಿ ಮರಿ ಕುದುರಿ ಕುಣಿಸಿದಂಗ ನಾಜುಕ ನಿನ್ನ ನಡಿಗಿ ಮರಿ ಕುದುರಿ ಕುಣಿಸಿದಂಗ ನಾಜುಕ ನಿನ್ನ ನಡಿಗಿ ಬಳಿ ನೀರ ಕೆರಿಯ ಪಡೆ ತಂಗ ಒಗುತ್ತೆ ನಿಲಗಿ ಒಗುತ್ತೆ ನಿಲಗಿ ಒಗುತ್ತೆ ನಿಲಗಿ ಬಳಿ ನೀರ ಕೆರಿಯ ಪಡೆ ತಂಗ ಒಗುತ್ತೆ ನಿಲಗಿ ಒಗುತ್ತೆ ನಿಲಗಿ ಒಗುತ್ತೆ ನಿಲಗಿ ನೀಲೋಕ ತಿರುಗಿ ಬಂದೆ ಹಾಡಿ ಇಲ್ಲ ನಿನ್ನ ಜೋಡಿ ರಂಭೆ ನಿನ್ನ ನೋಡಿ ನಾಚಾಳ ಕಡಿಗಿ ನಾಚಾಳ ಕಡಿಗಿ ನಾಚಾಳ ಕಡಿಗಿ ಮರಿ ಕುದುರಿ ಕುಳಿಸಿದಂಗ ನಾಜುಕ ನಿನ್ನ ನಡಿಗಿ ಬಳಿ ನೀರ ಚರಿಯ ಪಡೆ ತಂಗ ಒದಕ್ಕೆ ನಿಲಗಿ ಒದಕ್ಕೆ ನಿಲಗಿ ಒದಕ್ಕೆ ನಿಲಗಿ ಗರ್ಗರ ತಿರುವತಿ ಕಣ್ಣ ಗರ್ಗರ ತಿರುವತಿ ಕಣ್ಣ ಕೆಂಪು ಮೈ ಬಣ್ಣ ಬೈತಲ ಸಣ್ಣ ಕಟ್ಟಿದಾರಿ ಗರ್ಗರ ತಿರುವತಿ ಕಣ್ಣ ಕೆಂಪು ಮೈ ಬಣ್ಣ ಬೈತಲ ಸಣ್ಣ ಕಟ್ಟಿದಾರಿ ನಿನ ಕಂಡು ಪಕ್ಷಿಗಳು ನಿಂತವು ಹೌಹಾರಿ ನಿನ ಕಂಡು ಪಕ್ಷಿಗಳು ನಿಂತವು ಹೌಹಾರಿ ನಿನ್ನ ನಡಿಗೆ ನೋಡಿ ನವಲು ಕುಣಿಯುವುದು ಮರೆತಿದ್ದನಿ ನಿನ್ನ ನಡಿಗೆ ನೋಡಿ ನವಲು ಕುಣಿಯುವುದು ಮರೆತಿದ್ದನಿ ನಿನ್ನ ಶಬ್ದ ಕೇಳಿ ಆಯ್ತಲ್ಲದ್ದ ನಿನಕ್ಕೆ ನಿನ್ನ ಶಬ್ದ ಕೇಳಿ ಆಯ್ತಲ್ಲದ್ದ ಹೋಗಿರ ನಾಚಿಕದ್ದ ವನ ಬಿಟ್ಟ ಎಲ್ಲ ಹೋಯ್ತ ಹಾರಿ ನಿನ್ನ ಕಂಡು ಬಂದ ಬೌಳಿಕೆ ಕದಂಗಟ ಚಿಕ್ಕಿ ಕದಂಗಟ ಚಿಕ್ಕಿ ಎಣ್ಣ ಸಲ ಜಾತ ಪದ್ಮಿನಿ ಎಣ್ಣ ಸಲ ಜಾತ ಪದ್ಮಿನಿ ಎಣ್ಣ ಸಲ ಜಾತ ಪದ್ಮಿನಿ ಸುರತ ಚಂದ್ರುಣಿ ಪಂಟೆ ನಾಗಿಣಿ ನೋಡ ತಿರುಗಿ ನೋಡ ತಿರುಗಿ ಮರಿ ಕುದುರಿ ಕುಣಿಸಿದಂಗ ನಾಜುಕ ನಿನ್ನ ನಡಿಗಿ ಮರಿ ಕುದುರಿ ಕುಣಿಸಿದಂಗ ನಾಜುಕ ನಿನ್ನ ನಡಿಗಿ ಬಳಿ ನೀರ ಚರಿಯ ಪಡೆದಂಗ ಒದಕ್ಕೆ ನಿಲಗಿ ಒದಕ್ಕೆ ನಿಲಗಿ ಒದಕ್ಕೆ ನಿಲಗಿ ಹಾಲಕ್ಕಿ ನೋಡಿ ಆಯ್ತ ಗಪ್ಪ ಹಾಲಕ್ಕಿ ನೋಡಿ ಆಯ್ತ ಕಪ್ಪ ಏನ ಈಗಿ ರೂಪ ಹಚ್ಚಿದಂಗ ದೀಪ ಚಂದ್ರನ ಬೆಳಕ ತಿದ್ದಿ ತೀಡಿ ಗೊಂಬಿ ಹಂಗ ಮಾಡಿ ತಿದ್ದಿ ತೀಡಿ ಗೊಂಬಿ ಹಂಗ ಮಾಡಿ ರಂಭೆ ನಿನ ತಾಡಿ ಗರುಡ ಪಕ್ಷ ನೋಡಿ ನಾಚಿ ನನ್ನ ಜೀವಕ್ಕ ಬಲ್ ಬಲ ಪಕ್ಷ ಹೋದು ಬೆರತ ಬಲ್ ಬಲ ಪಕ್ಷ ಹೋದ ಬೆರತ ಹರಿತ ನನ್ನ ಸುರತ ಬಾರನಿ ಅರತ ನಮ್ಮ ಮನೆಗೆ ನಾ ಬಿಟ್ಟೇನಿ ಅನ್ನ ನೀರ ನಿನ್ನ ಕಾಲಾಗ ಸ್ವರಗಿ ಬಳಿ ನೀರ ಚರಿಯ ಪಡೆ ತಂಗ ಒದಕ್ಕೆ ನಿಲಗಿ ಒದಕ್ಕೆ ನಿಲಗಿ ನೀಲೋಕ ತಿರುಗಿ ಬಂದೆ ಹಾಡಿ ನೀಲೋಕ ತಿರುಗಿ ಬಂದೆ ಹಾಡಿ ಇಲ್ಲ ನಿನ್ನ ಜೋಡಿ ರಂಭೆ ನಿನ್ನ ನೋಡಿ ನಾಚಾಳ ಕಡಿಗಿ ನಾಚಾಳ ಕಡಿಗಿ ನಾಚಾಳ ಕಡಿಗಿ ಹೆಣ್ಣ ಸಲ ಜಾತ ಪದ್ಮಿನಿ ಪಟ್ಟನೆ ಆಗಿನಿ ಸುರತ ಚಂದ್ರುಣಿ ನೋಡ ತಿರುಗಿ ಎಜಿ ನೀಲಿಗಾರ್ ಹಾಗೂ ಸಂಗಡಿಗರಿಂದ ಇದುವರೆಗೆ ಜನಪದ ಹಾಡುಗಳನ್ನ ಕೇಳಿದರೆ ದರ್ಪಣ ನಿಮ್ಮ ವಾಟ್ಸಪ್ ಸಂದೇಶಕ್ಕೆ ನಿಲಯದ ಉತ್ತರ. ಹಲೋ ಮಹೇಶ, ಏನೋ ಮೊಬೈಲ್ನಾಗ ಟೈಪ್ ಮಾಡಕತ್ತೀಯಲ್ಲ, ಏನದು? ಹಾಯ್ ಆಕಾಶ್, ದರ್ಪಣ ಕಾರ್ಯಕ್ರಮಕ್ಕ ಮೆಸೇಜ್ ಕಳ್ಸಕತ್ತೇನೆ. ಏ, ನನಗೂ ಮೆಸೇಜ್ ಕಳ್ಸಬೇಕಾಗ್ಯದು. ಸ್ವಲ್ಪ ನಂಬರ್ ಏನದ ಅಂತ ಹೇಳು. ಹಲೋ ಆಕಾಶ್, ಮಹೇಶ್. ಏನ್ರೋ ಇಲ್ಲಿ ನಿಂತ ಏನ್ ಮಾಡಕತ್ತೀರಿ? ಕಲಬುರ್ಗಿ ಆಕಾಶವಾಣಿದಾಗ ದರ್ಪಣ ಕಾರ್ಯಕ್ರಮ ಬರಕತ್ತೈತಿ, ಆ ಕಾರ್ಯಕ್ರಮಕ್ಕ ಮೆಸೇಜ್ ಹಾಕಕತ್ತೇನೆ. ಏ ಮಹೇಶ, ನಂಬರ್ ಹೇಳು. ಏ, ನಂಗೂ ನಂಬರ್ ಹೇಳ್ರೋ, ನಾನು ಕಳಿಸ್ತೀನಿ. ಆದ್ರ ನಂಗ ಈ ಮೊಬೈಲ್ನಾಗ ಟೈಪ್ ಮಾಡೋದು ಅಂದ್ರ ಹೆಡ್ಏಕ್ ನೋಡು. ಅಲ್ಲ, ಕನ್ನಡ ಬರ್ಲಿಕ್ ಬರ್ತದ ಇಲ್ಲ ನಿನಗ? ಏ ಯಾಕ್ರೋ ಹಂಗ್ಯಾಕಂತೀರಿ? ಈಗ ಒಂದ್ ಕೆಲ್ಸ ಮಾಡು. ಏನು? ಆಕಾಶವಾಣಿ ಕಾರ್ಯಕ್ರಮ ಮೊದಲು ಕೇಳು, ಆಮೇಲೆ ಒಂದು ಬೆಳಿ ಹಾಳಿ ತಗೊಂಡು ಅದ್ರ ಮೇಲೆ ನೀಟ್ ಆಗಿ ನಿನ್ ಅಭಿಪ್ರಾಯ ಏನು ಅನ್ನೋದನ್ನ